ಯೆಹೋವಾ ಹೀರೇ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ರಾಫಾ ಸೌಖ್ಯದಾಯಕ, ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವಾ ಶಮ್ಮ ಜೊತೆಗೆ ಇರುವೆ, ನನಗೆ ತಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ ಯೇಸುವೇ. ಶಾಲೋ ನನ್ ಸಮಾಧಾನ, ನನಗೆಂದಿಗೂ ಚಿಂತೆ ಇಲ್ಲ. ಯೆಹೋವಾ ನಿಸ್ಸಿಯೇ ನನ್ ಜಯ ಧ್ವಜವು, ನನಗೆಂದಿಗೂ ಸೋಲು ಇಲ್ಲ. ಯೆಹೋವಾ ರೂವಾ ಒಳ್ಳೆಯ ಕುರುವ, ನನಗೆಂದಿಗೂ ಕೊರತೆ ಇಲ್ಲ. ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ ಯೇಸುವೇ. ಯೆಹೋವಾ ಬೆತ್ತಾದಿ ಪರಿಶುದ್ಧ ದೇವನೇ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ಹೊಸೆನು ನನ್ನನ್ನು ರೂಪಿಸುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ಎಲ್ರೋಹಿ ನೀ ನನ್ನ ಕಾಣುವೆ, ನನಗೆಂದಿಗೂ ಬಾಧೆ ಇಲ್ಲ. ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ ಯೇಸುವೇ.